700 ಸೆಕೆಂಡುಗಳ ಸಮಯದಲ್ಲಿ 20 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿ ವಾರ 1000 ವಿಜೇತರ ಹೆಸರುಗಳನ್ನು ಪ್ರಕಟಿಸಲಾಗುತ್ತದೆ. ಪ್ರತಿ ವಿಜೇತರಿಗೆ 2000 ರೂಪಾಯಿಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಹಿಂದೆ quiz.mygov.in ಗೆ ಲಾಗಿನ್ ಆಗಿ ಸಬ್ಕಾ ವಿಕಾಸ್ ಮಹಾಕ್ವಿಜ್ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಸಬ್ಕಾ ವಿಕಾಸ್ ಮಹಾಕ್ವಿಜ್. ಸಬ್ಕಾ ವಿಕಾಸ್ ಮಹಾಕ್ವಿಜ್. ಇನ್ನು ಮುಂದೆ ಕೇಳಿ ದೇಶಭಕ್ತಿ ಗೀತೆಯನ್ನ ವೃಂದಗಾನದಲ್ಲಿ. ಸದನವು ಎಂದ ಪೊರೆವ ಭೂಮಿ ಇದುವೆ ಭರತ ದೇಶವು ಜಗಕ್ಕೆ ಗುರು ಎನ್ನ ಮನೆಯ ರಾಜ ಸದನವು ಎನ್ನ ಪೊರೆವ ಭೂಮಿ ಇದುವೆ ಭರತ ದೇಶವು ಭರತ ದೇಶವು ಇದುವರೆಗೆ ದೇಶಭಕ್ತಿ ಗೀತೆಯೊಂದನ್ನ ವೃಂದಗಾನದಲ್ಲಿ ಆಲಿಸಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ ಕೃಷಿ ರಂಗ.